ರೈತರಿಗೆ ಒಂದು ಮಾಹಿತಿಯನ್ನು ಕೊಡ್ರಿ, ಏನಪ್ಪಾ ಅಂತಂದ್ರೆ ಈ ಭೂಮಿ ಮೇಲೆ ನೀರು ಎಷ್ಟದ, ಅಂದ್ರೆ ತಾವು ಎಷ್ಟು ನೀರನ್ನು ಉಪಯೋಗ ಮಾಡ್ಕೋಬೇಕು ಅನ್ನುವಂತಹ ಒಂದು ಮಹತ್ವ ಅವರಿಗೆ ಇದರಿಂದ ತಿಳಿತದ ಅಂತ ಹೇಳಿ ನಾವು ಭಾವಿಸ್ತೀವಿ. ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ. ಆಯವ್ಯಯ ಅಂತ ನಾವು ಮಾಡ್ತೀವಿ, ಒಂದು ವರ್ಷಕ್ಕೆ ನಮ್ಮ ಮನೆಗೆ ಏನು ಖರ್ಚು ಬೇಕು, ಎಷ್ಟು ಕಾಳು ಬೇಕಂತೇಳಿ ನಾವು ಲೆಕ್ಕ ಹಾಕೊಂತೀವಿ. ನಮಗೆ ಬೇಕಾದಂಥ ನೀರು ಅಂದರೆ ಭೂಮಿಗೆ ಬೇಕಾಗಿದ್ದ ನೀರು, ನೀರಿದ್ರೆ ರೈತ, ರೈತ ಇದ್ರೆ ಊಟ, ಊಟ ಇದ್ರೆ ಜನವಸತಿ. ಸೊ ಅದಕ್ಕೆ ನೀರಿನ ಲಭ್ಯತೆ ಎಷ್ಟೈತಿ ಅನ್ನೋದು ನಮಗೊಂದು ಪರಿಕಲ್ಪನೆ ಇದ್ದಾಗ ನೀರನ್ನು ಹೆಂಗೆ ಉಪಯೋಗ ಮಾಡ್ಕೋಬೇಕು ಅನ್ನೋ ಒಂದು ಜವಾಬ್ದಾರಿ ನಮಗೆ ಹುಡ್ತದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ನಾವು ಭೂಮಿಯ ಮೇಲಿರ್ತಕ್ಕಂಥ ನೀರಿನ ಲಭ್ಯತೆ ಪ್ರಮಾಣವನ್ನು ಹೇಳಬೇಕು ಅಂತಂದರೆ ಅಂದಾಜಿಸಿದ ಪ್ರಕಾರ ಅಂದರೆ ವೈಜ್ಞಾನಿಕವಾಗಿ ನೀರಿನ ಲಭ್ಯತೆಯನ್ನು ಅಂದಾಜಿಸಿದ ಪ್ರಕಾರ ಭೂಮಿಯನ್ನು ನಾವು ನೋಡಿದಾಗ ಹೊರಗಡೆಯಿಂದ 71% ಭೂಪ್ರದೇಶ ನೀರಿನಿಂದ ಆವೃತವಾಗಿದೆ. ಹೀಗಾಗಿ ನಾವು ಭೂಮಿಯನ್ನು ಜಲಗೋಳ ಅಥವಾ ಜಲ ಆಕಾಶಕಾಯ ಅಥವಾ ವಾಟರ್ ಪ್ಲಾನೆಟ್ ಅಂತ ಕರಿತೀವಿ. ಬೇರೆ ಯಾವುದೇ ಗ್ರಹಗಳಲ್ಲಿ ನೀರಿನ ಕುರುಹುಗಳು ಪತ್ತೆ ಆಗಿದೆ, ಬಟ್ ನೀರು ಇಷ್ಟು ಪ್ರಮಾಣದೊಳಗೆ ಇದ್ದಿದ್ದನ್ನು ಇಲ್ಲಿವರೆಗೂ ಕೂಡ ಖಚಿತತೆಯಿಂದ ಯಾರೂ ಹೇಳಕ್ಕಾಗಿಲ್ಲ. ಸೊ ಹಿಂಗಾಗಿ ನೋಡೋಣ, ಹಂಗಂದ್ರೆ ನಮ್ಮಲ್ಲಿ ನೀರಿನ ಲಭ್ಯತೆ ಎಷ್ಟೆಷ್ಟು ಯಾವ ಪ್ರಮಾಣದಲ್ಲಿ ಹಂಚಿದೆ ಅನ್ನೋದನ್ನ. ಸಮುದ್ರ ಹಾಗೂ ಸರೋವರಗಳು, ಅದರ ನೀರಂತೂ ನಮ್ಗೆಲ್ಲ ಗೊತ್ತದೆ, ಉಪ್ಪು ಇರ್ತಂದ್ರೆ ಅದರಲ್ಲಿ ಸಾಕಷ್ಟು ಲವಣಗಳು, ಜಡ ಲವಣಗಳು ಅದರಲ್ಲಿ ಮಿಕ್ಸ್ ಆಗಿರೋದ್ರಿಂದ ಅಥವಾ ಮಿಶ್ರಣ ಹೊಂದಿರೋದ್ರಿಂದ ಅದನ್ನು ನೇರವಾಗಿ ನಾವು ಯಾವುದೇ ರೀತಿಯ ಕೃಷಿ ಚಟುವಟಿಕೆಗಳಾಗಿರಬಹುದು ಅಥವಾ ನಾವು ದಿನನಿತ್ಯದ ಬಳಕೆಗೆ ಉಪಯೋಗ ಮಾಡ್ಲಿಕ್ಕೆ ಆಗುದಿಲ್ಲ. ಅದರದ್ದು ಒಂದು ನಾವು ಪ್ರಮಾಣವನ್ನು ತೆಗೆದುಕೊಂಡಾಗ 1,348 million ಘನ ಕಿಲೋಮೀಟರ್. ಸೊ ಅಷ್ಟು ಒಂದು ನೀರು ನಮಗೆ ಲಭ್ಯತೆ ಅದ, ಅಂದರೆ ನಮಗೆ ಲಭ್ಯವಿರತಕ್ಕಂಥ ಒಟ್ಟಾರೆ ನೀರಿನ 97.37% ನೀರು ಸಮುದ್ರ ಮತ್ತು ಸಾಗರಗಳಲ್ಲಿ ಉಪ್ಪಾಗಿ ನಮಗೆ ಲಭಿಸ್ತದೆ. ಆಮೇಲೆ ಇನ್ನುಳಿದಂಥ ನೀರು ಧ್ರುವ ಪ್ರದೇಶ ಮತ್ತು ಮಂಜುಗಡ್ಡೆ, ಉತ್ತರ ಮತ್ತು ದಕ್ಷಿಣ ಧ್ರುವಗಳಲ್ಲಿ ಚಾಚಿಕೊಂಡಂಥ ನಾವು ಮಂಜುಗಡ್ಡೆ ಮತ್ತು ಧ್ರುವ ಪ್ರದೇಶಗಳಲ್ಲಿ ಈ ಒಟ್ಟಾರೆ ನೀರಿನ 2% ಅಂದರೆ 24.36 million ಘನ ಕಿಲೋಮೀಟರ್ನಷ್ಟು ಗಾತ್ರದ ನೀರು ಧ್ರುವ ಪ್ರದೇಶ ಮತ್ತು ಮಂಜುಗಡ್ಡೆಯಾಗಿದ್ದರೆ ಅಂತರ್ಜಲ ಮತ್ತು ಮಣ್ಣಿನ ತೇವಾಂಶ ಅಂತ ಹೇಳ್ತೀವಿ ನಾವು. ಆಗಲೇ ಹೇಳಿದೆ ನಾನು, ನೀರಿನ ಕಣಗಳಲ್ಲಿ ಮತ್ತು ಶಿಲೆಗಳ ಪದರಗಳಲ್ಲಿ ಭೂಮಿಯ ಕೆಳಗಡೆ ಸಂಗ್ರಹ ಆದಂಥ ನೀರನ್ನು ನಾವು ಅಕ್ವಿಫರಲ್ಲಿರ್ತಕ್ಕಂಥ ನೀರು ಅಥವಾ ಅಂಡರ್ಗ್ರೌಂಡ್ ವಾಟರ್ ಅಥವಾ ಅಂತರ್ಜಲ ಅಂತ ಕರಿತೀವಿ. ಆ ನೀರು ಮತ್ತು ಮಣ್ಣಿನಲ್ಲಿರ್ತಕ್ಕಂಥ ತೇವಾಂಶವನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ಒಟ್ಟಾರೆ ನೀರಿನ 0.58 ಅಂದರೆ 0.66 ಸರಾಸರಿಯಲ್ಲಿ ನಾವು ನೋಡಬಹುದು. ಅಂದರೆ 8.062 million ಘನ ಕಿಲೋಮೀಟರ್ನಷ್ಟು ಗಾತ್ರದ ನೀರು ಅಂತರ್ಜಲ ಮತ್ತು ಮಣ್ಣಿನ ತೇವಾಂಶದಲ್ಲಿದೆ. ಅದರ ಜೊತೆಗೆ ಇನ್ನೊಂದು ವಿಶೇಷವಾಗಿ ನಾವು ಇಲ್ಲಿ ಗಮನಿಸಬೇಕಾಗಿದ್ದಂದ್ರೆ ಸರೋವರ ಮತ್ತು ನದಿಗಳಲ್ಲಿ ನೀರು ಬಹಳದ ಅಂತ ನಮಗೆ ಕಾಣ್ತದೆ. ಆದರೆ ಒಟ್ಟಾರೆ ನೀರಿನ ಪ್ರಮಾಣವನ್ನು ನೋಡಿದಾಗ ಅದರ ನೀರಿನ ಪ್ರಮಾಣ ಒಟ್ಟು ನೀರಿನ 0.02% ಮಾತ್ರ ನಮಗೆ ಲಭ್ಯ ಅದ. ಸೊ ಹೀಗಾಗಿ ಅದರ ಜೊತೆಗೆ ಕೊನೆಯದಾಗಿ ವಾತಾವರಣದಲ್ಲಿ ಕೂಡ ನೀರಿನ ಕಣಗಳದ. ಸೊ ಹೀಗಾಗಿ ವಾತಾವರಣದಲ್ಲಿ ನೀರಿನ ಕಣಗಳ ಒಂದು ಅಂದಾಜನ್ನು ನೋಡಿದಾಗ 0.01% ನೀರು ವಾತಾವರಣದ ನೀರಿನ ಕಣಗಳಗದ. ಹೀಗಾಗಿ ನಮಗೆ ಅಂತರ್ಜಲದಲ್ಲಿ ಇರತಕ್ಕಂಥ ನೀರು ಈ ನಮಗೆ ಮೇಲ್ಮೈಯಲ್ಲಿರ್ತಕ್ಕಂಥ ನೀರಿನ ಪ್ರಮಾಣಕ್ಕಿಂತ ಹೆಚ್ಚಿರುವುದನ್ನು ನಾವು ಇಲ್ಲಿ ಗಮನಿಸಬಹುದು. ಇದರಲ್ಲಿ ಯೋಗ್ಯವಾದಂಥ ಅಂದರೆ ಉಪ್ಪು ನೀರು ಹೊರತುಪಡಿಸಿ ಯೋಗ್ಯವಾದಂಥ ನೀರಿನ ಪ್ರಮಾಣವನ್ನು ನಾವು ನೋಡಿದಾಗ ಎಲ್ಲೆಲ್ಲಿ ಎಷ್ಟು ಪ್ರಮಾಣದ ನೀರು ಅದ, ಅಂದರೆ ನಾವು ನೇರವಾಗಿ ಸಮುದ್ರದ ನೀರು ಮತ್ತು ಸರೋವರ ನೀರಂತೂ ಉಪಯೋಗ ಮಾಡಲಿಕ್ಕೆ ಆಗುವುದಿಲ್ಲ, ಸಮುದ್ರ ಮತ್ತು ಸಾಗರದ ನೀರನ್ನು. ಅದನ್ನು ಬಿಟ್ಟು ಇನ್ನುಳಿದಂಥ ಅತಿ ಕಡಿಮೆ ಏನು ನಮಗೆ ಸಿಹಿ ನೀರು ಸಿಗಿದೆ ಅದರ ಪ್ರಮಾಣ ಹೆಂಗೆ ಹಂಚದ ಅನ್ನೋದನ್ನು ತಿಳ್ಕೊಬೇಕಂದ್ರೆ ಧ್ರುವ ಪ್ರದೇಶ ಮತ್ತು ಹಿಮ ಮಂಜುಗಡ್ಡೆಯಾಗಿ 77% ಅಂದರೆ ನಮಗೆ ಲಭ್ಯ ಇರತಕ್ಕಂಥ ಸಿಹಿ ನೀರಿನ 77% ನೀರು ನಮಗೆ ಮಂಜುಗಡ್ಡೆ ರೂಪದೊಳಗದ. ಅಂದರೆ ನೇರವಾಗಿ ಅದನ್ನು ಉಪಯೋಗ ಮಾಡಲಿಕ್ಕೆ ನಮಗೆ ಆಗುವುದಿಲ್ಲ, ಸಾಧ್ಯ ಇಲ್ಲ. ಆಮೇಲೆ ಅಂತರ್ಜಲವನ್ನು ನಾವು ಗಣನೆಗೆ ತೆಗೆದುಕೊಂಡ್ರೆ ಲಭ್ಯವಿರತಕ್ಕಂಥ ಸಿಹಿ ನೀರಿನ 22.5% ಅಂತರ್ಜಲದೊಳಗದ. ಇನ್ನು ಮಣ್ಣಿನ ತೇವಾಂಶದಲ್ಲಿ ಕೇವಲ 0.17% ಇದ್ರೆ ಸರೋವರಗಳಲ್ಲಿ 0.35% ಅದ. ಇನ್ನು ನದಿಗಳನ್ನು ನಾವು ನೋಡಿದಾಗ ನಾವು ನೋಡ್ತೀವಿ ದೊಡ್ಡ ದೊಡ್ಡ ನದಿಗಳಿದೆ ಅಂತ ನಾವು ಹೇಳ್ತಾ ಇದ್ದೀವಿ. ಈ ನದಿಗಳ ಒಂದು ನೀರನ್ನು ನೋಡಿದಾಗ ಅಂದರೆ ಸಿಹಿ ನೀರಿನ ಹಂಚಿಕೆಯಲ್ಲಿ ಅವುಗಳ ಒಂದು ನಾವು ಪ್ರಮಾಣವನ್ನು ನೋಡಿದಾಗ 0.03% ಮಾತ್ರ ಈ ಸಿಹಿ ನೀರಿನ ಪ್ರಮಾಣದಲ್ಲಿ ನಮಗೆ ಈ ನದಿಗಳಲ್ಲಿ ಸಿಗ್ತಾ ಇದೆ. ಆಮೇಲೆ ಜಲಯುಕ್ತ ಖನಿಜಗಳಲ್ಲಿ ಕೂಡ ಅತಿ ಕಡಿಮೆ ಪ್ರಮಾಣದಲ್ಲಿ, ಸಸ್ಯ ಪ್ರಾಣಿಗಳಲ್ಲೂ ಕೂಡ ನಮ್ಮ ದೇಹದಲ್ಲೂ ಕೂಡ ನೀರಿನ ಅಂಶ ಇದೆ. ಅದನ್ನು ಅಂದಾಜು ಮಾಡಲಾಗಿ 0.03% ನೀರನ್ನು, ಅಂದರೆ ಇರತಕ್ಕಂಥ ಎಲ್ಲ ಜೀವರಾಶಿಗಳಿರ್ತಕ್ಕಂಥ ನೀರಿನ ಅಂಶ ಅಷ್ಟು ಅಂತ ಅಂದಾಜು ಮಾಡಲಾಗಿದೆ. ಅದರ ಜೊತೆಗೆ ವಾತಾವರಣದಲ್ಲಿ ಇರತಕ್ಕಂಥ ನೀರು ಅದು ಯಾವುದೇ ಲವಣಯುಕ್ತವಾಗಿರೋದಿಲ್ಲ, ಹೀಗಾಗಿ ಆ ಸಿಹಿ ನೀರಿನ ಪ್ರಮಾಣವನ್ನು ಕೂಡ 0.04% ನೀರಿನ ಲಭ್ಯತೆಯನ್ನು ನಾವು ಇಲ್ಲಿ ಗಮನಿಸಬಹುದು. ಇದು ಒಟ್ಟಾರೆ ನೀರು ಎಷ್ಟು ಇದೆ, ಯಾವ ರೂಪದಲ್ಲಿದೆ, ನಮಗೆ ಎಷ್ಟು ಸಿಗುತ್ತೆ ಅನ್ನೋದರ ಒಂದು ಸ್ಥೂಲ ಪರಿಚಯ. ಅಡ್ಡಿಲ್ಲ, ಸಾಕಷ್ಟು ಒಳ್ಳೆ ಅಂಕಿ ಸಂಖ್ಯೆಗಳನ್ನ ತಾವು ಕೊಟ್ಟಿದ್ದೀರಿ ಅಂದ್ರೆ ನಮ್ಮ ರೈತರು ಇಲ್ಲಿ ತಿಳ್ಕೊಳ್ಬೇಕಾಗಿದ್ದು ಏನು ಅಂತಂದ್ರೆ ನಮಗೆ ಲಭ್ಯ ಇರುವಂತಹ ನೀರು ಬಹಳ ಬಹಳ ಬಹಳ ಬಹಳ ಕಡಿಮೆ ಇದೆ. ಅದಕ್ಕೆ ನಾವು ಅದರ ಬಗ್ಗೆ ವಿಶೇಷವಾದಂತಹ ಲಕ್ಷ್ಯ ವಹಿಸಿ ನೀರು ಉಳಿಸುವಂತಹ ಒಂದು ಕೃಷಿಯನ್ನ ನಾವು ಮಾಡಬೇಕಾಗಿದೆ. ನೀರು ಬಹಳ ಮಹತ್ವದ್ದು ಅನ್ನುವಂಥದ್ದು ನಮಗೆ ಇಲ್ಲಿ ಅರ್ಥ ಆಗಬೇಕು. ಉತ್ತನಗೌಡರೆ, ಈಗ ನಮ್ಮ ಕರ್ನಾಟಕದ ಒಂದು ನೀರಾವರಿ ವ್ಯವಸ್ಥೆ ಹೆಂಗದ ಅಂತೀರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ? ನಮ್ಮ ಕರ್ನಾಟಕ ರಾಜ್ಯ ಏನಿದೆ, ನಮ್ಮ ಭಾರತ ದೇಶದ ಶೇಕಡಾ 6% ಅಂದ್ರೆ 1.92 ಲಕ್ಷ ಚದರ್ ಕಿಲೋಮೀಟರ್ ಅಲ್ಲಿ ಭೌಗೋಳಿಕವಾಗಿ ಹರಡಿಕೊಂಡದ. ಈ ಪೈಕಿ ಶೇಕಡಾ 64% ಅಂದ್ರೆ 121.62 ಲಕ್ಷ ಹೆಕ್ಟರ್ ಪ್ರದೇಶ ಕೃಷಿ ಭೂಮಿಯೊಳಗದ. ಅಂದ್ರೆ ಇರ್ತಕ್ಕಂಥ ಎಲ್ಲಾ ನಮಗೆ ಭೌಗೋಳಿಕ ಭೂಮಿನೂ ಕೂಡ ಕೃಷಿಗೆ ನಾವು ಬಳಸಲಿಕ್ಕೆ ಆಗುದಿಲ್ಲ. ಅದರಲ್ಲಿ ಕೃಷಿಗೆ ಇರ್ತಕ್ಕಂಥದ್ದು ಅಂದ್ರೆ ಒಟ್ಟಾರೆ ಭೌಗೋಳಿಕ ಪ್ರದೇಶದ ಶೇಕಡಾ 64%. ಆಮೇಲೆ ಈ ಒಟ್ಟು ಕೃಷಿ ಭೂಮಿಯ ಶೇಕಡಾ 24 ಅಂದ್ರೆ 29 ಲಕ್ಷ ಹೆಕ್ಟರ್ ಪ್ರದೇಶ ಬೃಹತ್ ಮತ್ತು ಮಧ್ಯಮ ನೀರಾವರಿ ಯೋಜನೆಗಳು ಅಂತ ನಾವು ಯೋಜನೆಗಳನ್ನ ರೂಪ ಮಾಡಿದೀವಿ. ಇದರ ಅರ್ಥ ಏನಂದ್ರೆ ಒಂದೇ ಒಂದು ನೀರಾವರಿ ಯೋಜನೆ ಮಾಡಬೇಕಂದಾಗ 2,000 ಹೆಕ್ಟೇರ್ಗಿಂತ ಹೆಚ್ಚು ಮತ್ತು 10,000 ಹೆಕ್ಟರ್ ಒಳಗಡೆ ಇರತಕ್ಕಂಥ ಒಂದು ಪ್ರದೇಶಕ್ಕೆ ನೀರು ಕೊಡುವ ಯೋಜನೆಯನ್ನ ನಾವು ಮಧ್ಯಮ ನೀರಾವರಿ ಯೋಜನೆ ಅಂತ ಕರಿತೀವಿ. ಯಾವುದೇ ಒಂದು ಯೋಜನೆ ಅಡಿಯಲ್ಲಿ 10,000 ಹೆಕ್ಟರ್ಗಿಂತ ಹೆಚ್ಚು ಪ್ರದೇಶಕ್ಕೆ ನೀರನ್ನ ನಾವು ಒದಗಿಸಬೇಕಾದ್ರೆ ಅದನ್ನ ಬೃಹತ್ ನೀರಾವರಿ ಯೋಜನೆ ಅಂತ ಹೇಳ್ತೀವಿ. ಸೊ ಹೀಗಾಗಿ ಬೃಹತ್ ಮತ್ತು ಮಧ್ಯಮ ನೀರಾವರಿ ಯೋಜನೆಗಳನ್ನ ನಮ್ಮ ಘನ ಸರ್ಕಾರ ಏನು ಜಾರಿಗೆ ತಂದಿದೆ, ನಮ್ಮ ಕರ್ನಾಟಕ ರಾಜ್ಯದ ಶೇಕಡಾ 24% ಭೂಭಾಗ ಅಂದ್ರೆ 29 ಲಕ್ಷ ಹೆಕ್ಟರ್ ಪ್ರದೇಶ ಈ ನೀರಾವರಿ ಯೋಜನೆಗಳಿಗೆ ಒಳಪಟ್ಟಿದೆ. ಆಮೇಲೆ ನಮ್ಮ ಕರ್ನಾಟಕ ರಾಜ್ಯವನ್ನ ನಾವು ನೀರಿನ ಒಂದು ಹಂಚಿಕೆ ವಿಭಾಗವಾಗಿ ನೋಡಿದಾಗ ಒಟ್ಟು ಪ್ರದೇಶವನ್ನ 7 ನದಿಕೊಳ್ಳಗಳಾಗಿ ಮತ್ತು 10 ಕೃಷಿ ಹವಾಮಾನ ವಲಯಗಳಾಗಿ ವಿಂಗಡಿಸಿದೆ. ನಮ್ಮಲ್ಲಿ ಹೇಗೆ ಆಡಳಿತಾತ್ಮಕವಾಗಿ ನಾವು ಬೇರೆ ಬೇರೆ ವಿಭಾಗಗಳು 4 ವಿಭಾಗಗಳು ಮತ್ತು 31 ಜಿಲ್ಲೆಗಳಂತ ಮಾಡಿದ್ದೀವಿ ಆಡಳಿತಕ್ಕೆ ಸಂಬಂಧಪಟ್ಟಂಗೆ, ಕೃಷಿಗೆ ಸಂಬಂಧಪಟ್ಟಂಗೆ 10 ಹವಾಮಾನ ವಲಯಗಳು, ನೀರಿಗೆ ಸಂಬಂಧಪಟ್ಟಂಗೆ 7 ನದಿ ಕೊಳ್ಳಗಳ ವ್ಯವಸ್ಥೆಯಾಗಿ ನಾವು ಕರ್ನಾಟಕವನ್ನ ವಿಂಗಡಣೆ ಮಾಡಿದ್ದೀವಿ. ಆಮೇಲೆ ಈಗ ನಾನು ನೀರಿನ ಲಭ್ಯತೆ ನಮ್ಮ ಕರ್ನಾಟಕದೊಳಗೆ ಎಷ್ಟದ, ನಾವು ಈ ಒಟ್ಟಾರೆ ಭೂಮಿಯ ಒಂದು ಚಿತ್ರಣವನ್ನು ಎಷ್ಟಿದೆ ಅಂತ ತಗೊಂಡಾಗ ನಾವು ಈ ಹಿಂದೆ ಹೇಳಿದೆ ಎಷ್ಟು ಪ್ರಮಾಣ ಹಂಚಿಕೆಯಾಗಿದೆ ಅಂತ. ನಮ್ಮ ಕರ್ನಾಟಕದಲ್ಲಿ ಪ್ರತಿ ವರ್ಷ ಬಿದ್ದಂಥ ಈ ವರ್ಷಾವತರಣ, ಅದು ಮಳೆ ರೂಪದಲ್ಲಿರಬಹುದು, ಅದನ್ನು ನಾವು ಹಿಡಿದಿಟ್ಕೊಂಡ್ರೆ ಎಲ್ಲೂ ಕೂಡ ಹೋಗದೇ ಇರುವಂಗೆ ಹಿಡಿದಿಟ್ಕೊಂಡ್ರೆ ಎಷ್ಟು ಪ್ರಮಾಣದ ನೀರು ನಮ್ಮ ಕರ್ನಾಟಕಕ್ಕೆ ಲಭ್ಯ ಅದ ಈ ಮಳೆ ಚಕ್ರದಲ್ಲಿ ಅಂತಂದರೆ ಅದು ಸರಾಸರಿ ವಾರ್ಷಿಕವಾಗಿ 3,500 TMC ಅಡಿ ಅಂತ ಹೇಳ್ತೇವೆ ನಾವು, ಅಂದರೆ 1,000,000,000 ಕ್ಯೂಬಿಕ್ ಫೀಟ್ ಅದು ಗಾತ್ರ. ಆ ಗಾತ್ರವನ್ನು ನಾವು ಒಂದು ಪರಿಕಲ್ಪನೆ ಮಾಡಬೇಕಂದ್ರೆ 1 TMC ಅಡಿ ಅಂದ್ರೆ 1,000 ಅಡಿ ಉದ್ದ, 1,000 ಅಡಿ ಅಗಲ, 1,000 ಅಡಿ ಎತ್ತರದ ತೊಟ್ಟಿಯನ್ನ ಮಾಡಿ ನೀರು ಹಾಕಿದ್ರೆ ಅದು 1 TMC ಗಾತ್ರ ಆಗ್ತದೆ. ಸೊ ಅದೇ ರೀತಿ ನಮ್ಮ ಕರ್ನಾಟಕಕ್ಕೆ ವಾರ್ಷಿಕ ಸರಾಸರಿ ಈ ಜಲಚಕ್ರದಲ್ಲಿ 3,500 TMC ಅಡಿಯಷ್ಟು ನೀರು ಲಭ್ಯ ಅದ ಅನ್ನೋದನ್ನ ಅಂದಾಜು ಮಾಡಲಾಗಿದೆ. ಆಮೇಲೆ ಈ ಕೃಷಿ ಅಂದು ನಮ್ಗೆ ಗೊತ್ತಿದೆ, ಮೊದಲಿಂದ ಕೂಡ ಸಾಂಪ್ರದಾಯಿಕವಾಗಿ ಕೃಷಿ ಪದ್ಧತಿಯನ್ನ ಮಾಡ್ಕೊಂತ ಬಂದಿದೀವಿ, ಅದಕ್ಕೆ ರೈತ ತನ್ನ ಅನುಭವದ ಮೇಲೆ ಮಾಡ್ತಾ ಬಂದ. ಆದ್ರೆ ನೀರಾವರಿ ಕೃಷಿ ಅನ್ನೋದೇನಿದಲ್ಲ, ಇದೊಂದು ಹೊಸ ತಂತ್ರಜ್ಞಾನ, ಇದು ಅಂತರಶಾಸ್ತ್ರೀಯ ಚಟುವಟಿಕೆ ಕೂಡ ಹೌದು. ಈ ಕೃಷಿ ಚಟುವಟಿಕೆ ಮಾಡಲು ರೈತರು, ಕೃಷಿ ವಿಜ್ಞಾನಿಗಳು, ಕೃಷಿ ಇಲಾಖೆ ಪ್ರಮುಖ ಪಾತ್ರ ಮಾಡಿದ್ರೆ ಜಮೀನುಗಳಿಗೆ ನೀರನ್ನ ಪೂರೈಕೆ ಮಾಡಲು ಅಲ್ಲಿ ನಮ್ಗೇನ್ ಬೇಕು, ಜಲ ಸಂಗ್ರಹವನ್ನು ಕಟ್ಟಬೇಕು ನಾವು, ಅದ್ರ ಜೊತೆಗೆ ಅಣೆಕಟ್ಟುಗಳು ಕಟ್ಟಬೇಕು, ಕಾಲುವೆ ನಿರ್ಮಾಣ ಮಾಡಬೇಕು, ಹಾಗೂ ಇನ್ನಿತರೆ ರಚನೆಗಳನ್ನ ನಾವು ನೀರಾವರಿ ಜಾಲದೊಳಗೆ ಮಾಡಬೇಕಂದ್ರೆ ನಮಗೆ ನೀರಾವರಿ ಅಭಿಯಂತರರುಗಳು, ಜಲ ತಜ್ಞರು, ಜಲ ಸಂಪನ್ಮೂಲ ಇಲಾಖೆ ಕಾರ್ಯನಿರ್ವಹಿಸ್ತದೆ. ಇದರ ಜೊತೆಗೆ ರೈತರು ಮತ್ತು ಇಲಾಖೆ ಅಂದ್ರೆ ಜಲಸಂಪನ್ಮೂಲ ಇಲಾಖೆ ಇವರಿಬ್ಬರನ್ನು ಸಮನ್ವಯತೆಯನ್ನು ಸಾಧಿಸಿ ಈ ನೀರಾವರಿಯನ್ನ ಯಶಸ್ವಿಗೊಳಿಸಬೇಕು ಅಂತ ಅಂದ್ರೆ ನಮಗೆ ಸಹಕಾರ ತತ್ವದಡಿ ಜಲ ನೆಲ ರಕ್ಷಣೆಗೆ ಹಾಗೂ ಸಮರ್ಪಕ ನೀರಾವರಿ ವ್ಯವಸ್ಥೆ ನಿರ್ಮಾಣ ಮಾಡುವ ನಿಟ್ಟಿನೊಳಗೆ ಸಹಕಾರ ಇಲಾಖೆಯು ನೀರಾವರಿ ಅಚ್ಚುಕಟ್ಟು ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಹೀಗಾಗಿ ಇದೊಂದು ಅಂತರಶಾಸ್ತ್ರೀಯ ವಿಷಯ, ನೀರಾವರಿ ಕೃಷಿ ಅನ್ನೋದು ಒಂದು ಅಂತರಶಾಸ್ತ್ರೀಯ ವಿಷಯ ಅಂತ ನಾವು ಇಲ್ಲಿ ಗಮನವನ್ನ ಹರಿಸಬೇಕಾಗ್ತದೆ. ನೀರಾವರಿ ಕಟ್ಟಡಗಳ ನಿರ್ಮಾಣ ಮಾಡಲು ನಮಗೆ ಜಲಸಂಪನ್ಮೂಲ ಇಲಾಖೆಯಲ್ಲಿ ಒಟ್ಟು 4 ನಿಗಮಗಳಿವೆ ಕರ್ನಾಟಕ ನೀರಾವರಿ ವ್ಯವಸ್ಥೆಯಲ್ಲಿ. ಹಾಗೂ ರೈತರಿಗೆ ನೀರಾವರಿ ಕುರಿತು, ಇದು ನಮ್ಮ ಸಾಂಪ್ರದಾಯಿಕ ಪದ್ಧತಿಯ ಹೊರತಾಗಿ ನೀರು ನಮಗೆ ಮಳೆ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಸಿಗುವ ಕಾರಣ ಅದನ್ನು ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಹೇಗೆ ನಾವು ಬೆಳೆಯನ್ನು ಮಾಡಬೇಕು, ನಿರ್ವಹಣೆ ಮಾಡಬೇಕು ಮತ್ತು ಅಚ್ಚುಕಟ್ಟು ಪ್ರದೇಶವನ್ನು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನುವ ನಿಟ್ಟಿನೊಳಗೆ ನಮ್ಮ ಜಲಸಂಪನ್ಮೂಲ ಇಲಾಖೆ ಅಡಿಯಲ್ಲಿ ಅಚ್ಚುಕಟ್ಟು ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರಗಳನ್ನು ಸ್ಥಾಪನೆ ಮಾಡಿದೆ. ಸೊ ಅವುಗಳ ಕೆಲಸ ಏನಂದರೆ ಕೌಶಲ್ಯ ಅಭಿವೃದ್ಧಿ ಮತ್ತು ಅಲ್ಲಿ ಬೆಳೆಗಳ ಮಾಹಿತಿ, ಯಾವ ರೀತಿ ನೀರಾವರಿ ಕೃಷಿ ಮಾಡಬೇಕು ಅನ್ನೋದನ್ನು ರೈತರಿಗೆ ಅವರ ಸಾಮರ್ಥ್ಯವನ್ನು ಅಭಿವೃದ್ಧಿ ಮಾಡುವುದು. ಸೊ ಹೀಗಾಗಿ ಒಟ್ಟು 6 ನಮ್ಮಲ್ಲಿ ನೀರಾವರಿ ಅಚ್ಚುಕಟ್ಟು ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರಗಳು ಅವುಗಳನ್ನು ರಚನೆ ಮಾಡಲಾಗಿದೆ. ಸೊ ಅವುಗಳನ್ನು ರೈತರು ನೀರಾವರಿ ಅಭಿಯಂತರಗಳಿಗೆ ನೀರಾವರಿ ಕುರಿತು ಸಂಶೋಧನೆ ಮತ್ತು ಪ್ರಾತ್ಯಕ್ಷತೆ ಇವುಗಳನ್ನ ಕೈಗೊಳ್ಳಲು ನಮ್ಮ ಧಾರವಾಡದಲ್ಲಿ ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆಯನ್ನ 1986 ಪ್ರಾರಂಭ ಮಾಡಿದ್ದಾರೆ. ಅಂದ್ರೆ ಇವುಗಳೆಲ್ಲದರ ನಡುವೆ ಸಮನ್ವಯತೆ ಸಾಧಿಸಿ ಸಾಮರ್ಥ್ಯ ಅಭಿವೃದ್ಧಿ ಅಂದ್ರೆ ಇವುಗಳ ತಿಳುವಳಿಕೆ ಸಂಶೋಧನೆ ಮತ್ತು ಸರ್ಕಾರಕ್ಕೆ ಒಂದು ಸಹಕಾರಿಯಾಗಿ ಸಂಶೋಧನೆಯ ಪ್ರಬಂಧಗಳನ್ನು ಕೊಡಲಿಕ್ಕೆ ನಿಯಮಗಳನ್ನು ರೂಪಿಸಲಿಕ್ಕೆ ಈ ಒಂದು ಸಂಸ್ಥೆ ಸ್ಥಾಪನೆಗೊಂಡಿದೆ. ಆಮೇಲೆ ಜಲಸಂಪನ್ಮೂಲ ಇಲಾಖೆ ಕರ್ನಾಟಕ ನೀರಾವರಿ ಅಧಿನಿಯಮದ 1965 ಕಾಯ್ದೆಯಡಿಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಈ ಕಾಯ್ದೆ ಕಾಲಕಾಲಕ್ಕೆ ತಿದ್ದುಪಡಿಗಳನ್ನ ಹೊಂದಿದ್ದು 2000 ಒಳಗೆ ನೀರಾವರಿ ಕಾಯ್ದೆಯ ಏನು ತಿದ್ದುಪಡಿ ಇದೆ ಅದು ಅತ್ಯಂತ ಪ್ರಮುಖವಾದಂಥ ತಿದ್ದುಪಡಿ. ಈ ನೀರಾವರಿ ನೀರು ನಿರ್ವಹಣೆ ಮಾಡಬೇಕು ಅಂದರೆ ನೀರು ಬಳಕೆದಾರ ಸಹಕಾರ ಸಂಘಗಳನ್ನು ಗ್ರಾಮ ಮಟ್ಟದಲ್ಲಿ ಕಾಲುವೆ ಮಟ್ಟದಲ್ಲಿ ಸಂಘಗಳನ್ನು ಮತ್ತು ಯೋಜನಾ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಶೃಂಗ ಮಹಾಮಂಡಳಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಅಂದರೆ ಸಹಭಾಗಿತ್ವ ಇರಲಿ ಅನ್ನುವ ಒಂದು ಉದ್ದೇಶದಿಂದ ಸಹಕಾರ ತತ್ವದಡಿ ರೈತರು ಮತ್ತು ಅಭಿಯಂತರ ನಡುವೆ ಸಮನ್ವಯತೆಯನ್ನು ಸಾಧಿಸಿದಾಗ ಮಾತ್ರ ಈ ಒಂದು ಕೃಷಿ ನೀರಾವರಿ ಕೃಷಿ ನಾವು ಸಾರ್ಥಕ ಆಗ್ತದೆ. ಸೊ ನೀರಾವರಿ ನೀರು ನಿರ್ವಹಣೆ ಕೇವಲ ನೀರಾವರಿ ಇಂಜಿನಿಯರ್ಗಳಷ್ಟೇ ಮಾಡ್ತಾರೆ ಅಂದ್ರೆ ಅದು ಕಷ್ಟ ಸಾಧ್ಯ. ಸೊ ಹಿಂಗಾಗಿ ನೀರಾವರಿ ಫಲಾನುಭವಿಗಳ ಸಹಭಾಗಿತ್ವ ಇರಲಿ, ಅವರು ಕೂಡ ಇದರಲ್ಲಿ ಭಾಗಿ ಆಗಲಿ, ಹಾಗೂ ಸಹಕಾರದಡಿ ಸಹಕಾರ ತತ್ವದ ಅಡಿಯಲ್ಲಿ ಮಾತ್ರ ಸಮರ್ಪಕ ನೀರು ನಿರ್ವಹಣೆ ಮಾಡುವುದು ಅತಿ ಅವಶ್ಯಕ ಹಾಗೂ ಇದರ ಉದ್ದೇಶ ಆಗಿದೆ. ಆಮೇಲೆ ಮತ್ತೇನಾಗ್ತದೆ, ಕಾಲುವೆ ಜಾಲಗಳ ಗುಂಟ ನಾವು ಅಧಿಸೂಚಿತ ನೀರಾವರಿ ಜಮೀನುಗಳ ರೈತರು ಅಂದ್ರೆ ನೋಟಿಫೈಡ್ ಲ್ಯಾಂಡ್ ಓನರ್ಸ್ ಆಫ್ ದಿ ಇರಿಗೇಷನ್ ಅಂತ ಹೇಳ್ತೀವಿ. ಸೊ ಅವರು ಕರ್ನಾಟಕ ರಾಜ್ಯ ಸಹಕಾರ ಸಂಘ ಕಾಯ್ದೆ 1960 ಅಡಿಯಲ್ಲಿ ನೀರು ಬಳಕೆದಾರ ಸಂಘಗಳನ್ನ ಸ್ಥಾಪನೆ ಮಾಡಿರ್ತಾರೆ. ಅವರು ತಮ್ಮ ಸಂಘದ ವ್ಯಾಪ್ತಿಯ ಜಮೀನುಗಳಿಗೆ ಸಂಬಂಧಪಟ್ಟಂತ ನೀರಾವರಿ ಯೋಜನೆಯ ನೀರಿನ ಹಂಚಿಕೆ ಅನ್ವಯ ನೀರು ಪಡೆದುಕೊಂಡು ಸಂಘದ ಎಲ್ಲಾ ರೈತರ ಜಮೀನುಗಳಿಗೆ ನೀರನ್ನ ಅಗತ್ಯತೆ ಮತ್ತು ಸಂದರ್ಭಕ್ಕೆ ಅನುಗುಣವಾಗಿ ನೀರನ್ನ ಹಂಚಿಕೆ ಮಾಡ್ತಾರೆ. ಮಾಡಿ ಆಂತರಿಕವಾಗಿ ಕಾಲುವೆ ಜಾಲವನ್ನ ಸುಸ್ಥಿತಿಯಲ್ಲಿ ಇಡ್ತಾರೆ. ನೀರಿನ ಕರ ವಸೂಲಿ ಮಾಡಿ ನಿಗದಿತ ಮೊತ್ತವನ್ನು ಸರ್ಕಾರಕ್ಕೆ ಭರಿಸುವುದು ಕೂಡ ಈ ಒಂದು ನೀರಾವರಿ ನೀರು ಬಳಕೆದಾರ ಸಹಕಾರ ಸಂಘಗಳ ಪ್ರಮುಖ ಕರ್ತವ್ಯ ಆಗಿದೆ. ಈ ಸಂಘದ ವ್ಯಾಪ್ತಿಯಲ್ಲಿ ಬರತಕ್ಕಂಥ ನೀರಾವರಿ ಇಲಾಖೆ ಮತ್ತು ಕಾಡಾ ಅಭಿಯಂತರಗಳು ಮತ್ತು ಅಧಿಕಾರಿಗಳ ತಾಂತ್ರಿಕ ಸಲಹೆ ಮಾರ್ಗದರ್ಶನವನ್ನು ನಿರಂತರವಾಗಿ ಸಂಘಗಳಿಗೆ ಮಾಡ್ತಾ ಇರ್ತಾರೆ. ನೀರಿನ ಪ್ರಮಾಣವನ್ನು ಸಂಘದೊಂದಿಗೆ ಜೊತೆಗೂಡಿ ಅಂದರೆ ಜಲಚಕ್ರದಲ್ಲಿ ಬರತಕ್ಕಂಥ ನೀರಿನ ಹರಿವಿನ ಜೊತೆಗೆ ಕಾಲುವೆಗಳಲ್ಲಿ ಕೃತಕವಾಗಿ ಕೊಡ್ತಕ್ಕಂಥ ನೀರನ್ನು ಕೂಡ ಅವರು ಎಷ್ಟು ಹೋಗ್ತದೆ ಶ್ರಾವಕ ಅಥವಾ ಡಿಸ್ಚಾರ್ಜ್ ಅಂತೀವಿ ಅದನ್ನು ಅಳತೆ ಮಾಡಿ ಸಂಘದೊಂದಿಗೆ ಇಲಾಖೆಯಲ್ಲಿ ಕಾಲಕಾಲಕ್ಕೆ ತಿದ್ದುಪಡಿ ಆಗ್ತಕ್ಕಂಥ ನಿಯಮ ಕಾಯ್ದೆಗಳಿಗೆ ಅನ್ನು ತಿಳಿಸುವುದಾಗಿರ್ಬೋದು ಹಾಗೂ ಸಮರ್ಪಕ ಕಾರ್ಯನಿರ್ವಹಣೆ ಮಾಡ್ತಾ ಇರುವುದರ ಕುರಿತಾಗಿ ತಪಾಸಣೆ ಮಾಡುವುದು ಕೂಡ ನಮ್ಮ ಒಂದು ನೀರಾವರಿ ಇಲಾಖೆಯ ವಿವಿಧ ಅಭಿಯಂತರುಗಳ ಮತ್ತು ಅಧಿಕಾರಿಗಳ ಕರ್ತವ್ಯ ಆಗಿದೆ. ಕೊನೆಯದಾಗಿ ಹೇಳಬೇಕಂದ್ರೆ ನೀರು ಬಳಕೆದಾರ ಸಹಕಾರ ಸಂಘಗಳು ಇಲಾಖೆಯ ತಾಂತ್ರಿಕ ನೆರವನ್ನು ಪಡೆದು ಅದರ ಮೂಲಕ ನೀರಿನ ಲಭ್ಯತೆ ಅನುಸಾರವಾಗಿ ಎಷ್ಟು ನಮಗೆ ಈ ಅಣೆಕಟ್ಟುಗಳಲ್ಲಿ ಸಂಗ್ರಹವಾಗಿದೆ ನೀರು ಅದರ ಲಭ್ಯತೆಗೆ ಅನುಗುಣವಾಗಿ ಆಂತರಿಕ ವಾರಾಬಂದಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ಕಾಲುವೆ ಜಾಲದ ಕೊನೆಯ ಅಂಚಿನ ರೈತನಿಗೂ ಕೂಡ ನೀರು ತಲುಪಿಸುವುದು ಸಂಘದ ಆದ್ಯ ಕರ್ತವ್ಯ. ಇದನ್ನು ನಾವು ಉದಾಹರಣೆಯಾಗಿ ನಮ್ಮ ಪಡಿತರ ವಿತರಣೆ ಯಾವ ರೀತಿ ಆಹಾರ ಇಲಾಖೆಯಿಂದ ಊರಲ್ಲಿರ್ತಕ್ಕಂಥ ಅಥವಾ ಗ್ರಾಮಗಳಲ್ಲಿರ್ತಕ್ಕಂಥ ಸಂಘದ ಮೂಲಕ ಪಡಿತರ ವಿತರಣೆ ಮಾಡ್ತಾರೆ ಅಂದರೆ ಫಲಾನುಭವಿಗಳಿಗೆ ಸಮರ್ಪಕವಾಗಿ ಅದನ್ನು ಹಂಚಿಕೊಂತ ಕೆಲಸವನ್ನು ಸ್ವತಃ ತಾವೇ ಅಲ್ಲಿರ್ತಕ್ಕಂಥ ಸಹಕಾರ ಸಂಘಗಳಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಮೂಲಕ ಪಡಿತರನ ಕೊಡ್ತಾರೆ. ಅದೇ ರೀತಿ ನೀರು ಕೂಡ ಒಂದು ಪಡಿತರ ಅಂದರೆ ತಪ್ಪು ಆಗಲಿಕ್ಕಿಲ್ಲ. ಸೊ ಈ ರೀತಿ ಇಲಾಖೆಯೇ ನೇರವಾಗಿ ಎಲ್ಲ ಪಡಿತರ ಚೀಟಿದ್ದಾರೆ ಅಂದರೆ ಇಲ್ಲಿ ಫಲಾನುಭವಿಗಳಿಗೆ ಹಂಚುವುದು ಕಷ್ಟ ಆಗಿರೋದ್ರಿಂದ ಅದನ್ನು ರೈತರು ಕೂಡ ಸಹಭಾಗಿತ್ವ ಅಂದರೆ ಸಂಘದ ಮೂಲಕ ತಮಗೆ ಅಗತ್ಯಕ್ಕೆ ಮತ್ತು ಸಂದರ್ಭಕ್ಕನುಸಾರವಾಗಿ ನೀರನ್ನು ಹಂಚಿಕೊಂಡು ಅಧಿಸೂಚಿತ ಬೆಳೆಗಳನ್ನು ಮಾತ್ರ ಬೆಳೆಯುವುದರೊಂದಿಗೆ ಅಂದರೆ ಒಂದು ನಾವು ಪ್ರದೇಶವನ್ನು ತೆಗೆದುಕೊಂಡಾಗ ಕೃಷಿ ಹವಾಮಾನ ವಲಯ ಅಂತ ಹೇಳಿದೆ. ಯಾವ ಹವಾಮಾನ ವಲಯದಲ್ಲಿ ಏನು ಬೆಳೆಯಬೇಕು ಅಂತ ಕೃಷಿ ವಿಜ್ಞಾನಿಗಳು ನಿರ್ಧಾರ ಮಾಡಿ ಅದನ್ನು ಅಧಿಸೂಚನೆ ಹೊರಡಿಸಿರ್ತಾರೆ. ಅಂದರೆ ಆ ವಾತಾವರಣಕ್ಕೆ ಪೂರಕವಾಗಿ ಅಲ್ಲಿ ಸಿಗತಕ್ಕಂಥ ನೀರಿಗೆ ಲಭ್ಯವಾಗಿ ಆ ಬೆಳೆಗಳು ಬಹಳ ಒಳ್ಳೆಯ ಇಳುವರಿಯನ್ನು ಕೊಡ್ತಿರ್ತಾವೆ. ಹೀಗಾಗಿ ಯಾವುದು ಅಧಿಸೂಚಿತ ಬೆಳೆ ಇದೆ ಅದನ್ನು ಮಾತ್ರ ಬೆಳೆಯದಲ್ಲಿ ಈ ನೀರಿನ ಸಮರ್ಪಕ ನಿರ್ವಹಣೆ ಆಗ್ತದೆ, ನೀರಾವರಿ ನಿರ್ವಹಣೆ ಆಗ್ತದೆ. ಹೀಗಾಗಿ ಜಲಚಕ್ರದಲ್ಲಿ ಸಿಗ್ತಕ್ಕಂಥ ನೀರಿನ ಲಭ್ಯತೆಯನ್ನು ನಾವು ಬಹಳ ಉತ್ಕೃಷ್ಟ ಮಟ್ಟದಲ್ಲಿ ಉಪಯೋಗ ಮಾಡ್ಕೋಬಹುದಾಗಿದೆ. ಅದರ ಜೊತೆಗೆ ನೀರು ಪೋಲಾಗದಂಗೆ ನಾವು ರೈತರು ಕೂಡ ಅಗತ್ಯತೆ ಮತ್ತು ಕೃಷಿ ತಜ್ಞರ ಮಾರ್ಗದರ್ಶನದಂಗೆ ತಕ್ಕಷ್ಟು ಮಾತನ್ನು ನೀರು ಬಳಸ್ಕೊಂಡ್ರೆ ಇನ್ನುಳಿದಂಥ ಜಮೀನಿನ ರೈತರಿಗೂ ಕೂಡ ನೀರು ಸಿಗ್ತದೆ, ಪ್ರತಿಯೊಬ್ಬ ರೈತರು ಕೂಡ ನೀರನ್ನು ಪಡಿತಾರೆ ಮತ್ತು ಪ್ರತಿಯೊಬ್ಬ ರೈತನು ಕೂಡ ಚೆನ್ನಾಗಿ ಬೆಳೆಯನ್ನು ಬೆಳಿತಾನೆ. ಈ ವಿಸ್ತಾರವಾದಂಥ ಕೃಷಿ ಭೂಮಿಗೆ ಲಭ್ಯವಿರುವ ನೀರನ್ನೇ ಮಿತವಾಗಿ ಬಳಸುವ ಮತ್ತು ಬೆಳೆಯ ಅಗತ್ಯಕ್ಕೆ ತಕ್ಕಷ್ಟು ಅಂದರೆ ಗರಿಷ್ಠ ಪ್ರಮಾಣದಲ್ಲಿ ಅಂದರೆ ಆಪ್ಟಿಮಮ್ ಎಷ್ಟು ಬೇಕೋ ಅಷ್ಟು ತಕ್ಕಷ್ಟು ಪ್ರಮಾಣವನ್ನು ನೀರನ್ನು ಒದಗಿಸಿದಾಗ ನಾವು ಹೆಚ್ಚಿನ ಇಳುವರಿಯನ್ನು ತೆಗಿಬಹುದು. ಸೊ ಅದಕ್ಕಾಗಿ ಇನ್ನೂ ಮುಂದುವರೆದಂತೆ ನಮಗೆ ಕೃಷಿ ತಾಂತ್ರಿಕತೆಗಳು ಬಂದದ. ಮೊದಲು ನಾವು ನೀರನ್ನು ಹರಿಸ್ತಾ ಇದ್ವಿ ಭೂಮಿ ಮೇಲೆ, ಈಗ ತುಂತುರು ನೀರಾವರಿ ಅಂದರೆ ಹನಿ ನೀರಾವರಿ ಪದ್ಧತಿಯಲ್ಲಿ ನಾವು ನೀರನ್ನು ಬೆಳೆಗಳಿಗೆ ಒದಗಿಸಿ ನಾವು ಹೆಚ್ಚಿನ ಇಳುವರಿಯನ್ನು ತೆಗೆಯೋದ್ರೊಂದಿಗೆ ನೀರಿನ ಅತಿ ಕಡಿಮೆ ಬಳಕೆಯನ್ನು ಮಾಡಿಕೊಳ್ಳುವಂಥ ತಂತ್ರಜ್ಞಾನಗಳನ್ನು ಕೂಡ ತಾಂತ್ರಿಕತೆಯನ್ನು ಕೂಡ ನಾವು ಇಲಾಖೆಯಲ್ಲಿ ಅಳವಡಿಸಿಕೊಂಡು ಈಗಾಗಲೇ ಸಾಕಷ್ಟು ಸಮುದಾಯ ಆಧಾರಿತ ನೀರಾವರಿ ಯೋಜನೆಗಳು ಅದರಲ್ಲೂ ಕೂಡ ಹನಿ ನೀರಾವರಿ ಅಥವಾ ಸೂಕ್ಷ್ಮ ನೀರಾವರಿ ಯೋಜನೆಗಳನ್ನು ಕೂಡ ನಮ್ಮ ಸರ್ಕಾರ ಜಾರಿಗೆ ತಂದು ಅದನ್ನು ಯಶಸ್ವಿಗೊಳಿಸಿದೆ. ಸೊ ಈ ರೀತಿ ಪರಸ್ಪರ ಸಹಕಾರ ಸಮನ್ವಯತೆ ತಾಂತ್ರಿಕತೆಯೊಂದಿಗೆ ನೀರನ್ನು ಬಳಕೆ ಮಾಡಿದಲ್ಲಿ ಮತ್ತು ಮಣ್ಣನ್ನು ನಾವು ಸಂರಕ್ಷಣೆ ಮಾಡಿದಲ್ಲಿ ಇದು ಒಂದು ನಿರಂತರವಾಗಿ ಸಸ್ಟೈನೇಬಲ್ ಅಂತ ಹೇಳ್ತೀವಿ, ಅಂದರೆ ಸುದೀರ್ಘವಾಗಿ ಉಳಿತಕ್ಕಂಥ ಒಂದು ಕೃಷಿ ನೀರಾವರಿ ಕೃಷಿಯನ್ನು ನಾವು ನಮ್ಮ ರೈತರಿಗೆ ಮತ್ತು ಮುಂದಿನ ಪೀಳಿಗೆಗೆ ನಾವು ಉಳಿಸಬಹುದು. ಅದರ ಜೊತೆಗೆ ಈ ಜಲಚಕ್ರ ಮತ್ತು ಈ ನಾವು ಮಳೆ ಸೈಕಲ್ ಅಂದರೆ ರೈನ್ ಸೈಕಲ್ ಅಥವಾ ಈ ಹೈಡ್ರೋಲಾಜಿಕಲ್ ಸೈಕಲ್ ಅದಕ್ಕೆ ತಕ್ಕಂಗೆ ನಾವು ಈಗ ಹಿಂದಿರ್ತಕ್ಕಂಥ ಪದ್ಧತಿಯನ್ನು ಕೂಡ ನಾವು ಬದಲಾವಣೆ ಮಾಡಬೇಕಾದಂಥ ಒಂದು ಅವಶ್ಯಕತೆ ಇದೆ. ಯಾಕಂದರೆ ನಮ್ಮ ಮಳೆಯ ಪ್ರಮಾಣಗಳು, ನಾವು ಮಳೆಯ ನಕ್ಷತ್ರಗಳ ಮೇಲೆ ಹಿಂದಿನ ಮಳೆಗಳು ಬರ್ತಾ ಇತ್ತು, ಆ ನಕ್ಷತ್ರಗಳು ಕೂಡ ಇವತ್ತು ನಾವು ನೋಡಿದಾಗ ವ್ಯತ್ಯಾಸವನ್ನು ಗಮನಿಸಬಹುದು. ಸೊ ಹೀಗಾಗಿ ನಮ್ಮ ಈ ಕೃಷಿ ಪದ್ಧತಿಗಳನ್ನು ಕೂಡ ನಾವು ಈ ಜಲಚಕ್ರದೊಂದಿಗೆ ನಾವು ಹೊಂದಿಸಿಕೊಂಡಾಗ ಮಾತ್ರ ನಾವು ಯಾವುದೇ ರೀತಿಯ ಅತಿವೃಷ್ಟಿ ಅನಾವೃಷ್ಟಿಗೆ ಒಳಗಾಗದಂತೆ, ಮಳೆ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ನೀರನ್ನು ಪಡೆಯುವಂತೆ ನಾವು ಕೃಷಿ ಉತ್ಪಾದನೆಯನ್ನು ಹೆಚ್ಚು ಮಾಡಲಿಕ್ಕೆ ಈ ಒಂದು ತಾಂತ್ರಿಕತೆಗಳು ನಮಗೆ ಬಹಳ ಸಹಕಾರಿ ಆಗ್ತವೆ. ಈ ನಿಟ್ಟಿನಲ್ಲಿ ಈ ಒಂದು ನಮ್ಮ ರೈತರು ಈ ಕೃಷಿ ಅದರ ಜೊತೆಗೆ ನೀರಾವರಿ ಮತ್ತು ಜಲಚಕ್ರದ ಒಂದು ಜ್ಞಾನವನ್ನು ಹೊಂದಿದಾಗ ಅತಿ ಉತ್ಕೃಷ್ಟ ಮಟ್ಟದಲ್ಲಿ ಕೃಷಿ ಚಟುವಟಿಕೆಯನ್ನು ತಾವು ರೈತರು ಎಲ್ಲ ನೆರವೇರಿಸಬಹುದಾಗಿದೆ. ಸೊ ಇದು ಇಷ್ಟು ಮಾಹಿತಿ ನನ್ನ ಕಡೆಯಿಂದ ಕೊಡುವ ಪ್ರಯತ್ನವನ್ನು ಮಾಡಿದ್ದೀನಿ. ಆತ್ಮೀಯರೆ, ತಾವು ಇಲ್ಲಿ ತನಕ ಹೊತ್ತಿನಗೌಡರು ಹೇಳಿದ್ದನ್ನು ಕೇಳಿದ್ರಿ, ಅವ್ರ ಜೊತೆಗೆ ಮಾತಾಡಬೇಕು ಅಥವಾ ತಮ್ಮ ಏನು ಸಂದೇಹಗಳಿಗೆ ಪರಿಹಾರ ಕಂಡುಕೊಳ್ಬೇಕು ಅಂತಂದ್ರೆ ಅವ್ರ ಜೊತೆಗೆ ತಾವು ಮಾತಾಡಬಹುದು. ಅದಕ್ಕಾಗಿ ಅವರ ನಂಬರ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9880568694 ಈ ನಂಬರ್ ಅನ್ನ ಸಂಪರ್ಕ ಮಾಡಿ ತಾವು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಒಳ್ಳೇದು ಮಾದೇವಗೌಡ ಹುತ್ತಿನಗೌಡರೆ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ನೀರಿನ ಬಗ್ಗೆ, ವಿಶೇಷವಾಗಿ ನೀರಿನ ವಿಜ್ಞಾನದ ಬಗ್ಗೆ, ಅಂದ್ರ ನಾವು ಜಲವಿಜ್ಞಾನ ಅಂತ ಹೇಳ್ತೀವಿ, ಜಲಶಾಸ್ತ್ರ ಅಂತ ಹೇಳ್ತೀವಿ, ಮತ್ತ ಯಾವ ರೀತಿ ನೀರು ಮತ್ತ ಮಣ್ಣಿನ ರಚನೆ ಆಗಿದೆ, ಅಸ್ತಿತ್ವಕ್ಕೆ ಬಂದು ಅದರ ನಂತರ ನೀರು ಮತ್ತ ಮಣ್ಣು ಅಲ್ಲದೆ ಕೃಷಿ ಯಾವ ರೀತಿ ಒಂದಕ್ಕೊಂದು ತಳಕ ಹಾಕೊಂಡವ, ಎಲ್ಲ ವಿಚಾರಗಳ ಬಗ್ಗೆ ಬಹಳ ಸವಿಸ್ತಾರವಾದಂತಹ ಒಂದು ಮಾಹಿತಿಯನ್ನ ತಾವು ಮಾಡಿಕೊಟ್ಟಿದ್ದೀರಿ. ಅದರ ಜೊತೆಗೆ ಇಲ್ಲಿ ನಮ್ಮ ರೈತರು ಗಮನಿಸಬೇಕಾದಂತಹ ಒಂದು ಮುಖ್ಯವಾದಂತಹ ಅಂಶ ಏನಂತಂದ್ರೆ, ನೀರು ಬಹಳ ಲಿಮಿಟೆಡ್ ಇರುವಂತಹ ಒಂದು ಸಂಪನ್ಮೂಲ, ಅದನ್ನು ನಾವು ಸೂಕ್ತವಾಗಿ ಸಮರ್ಪಕವಾಗಿ ಬಳಸಿ ಹೆಚ್ಚಿನ ಇಳುವರಿ ತೆಗೆದ ಕಡೆ ಲಕ್ಷ್ಯ ಕೊಡಬೇಕು. ಅದರ ಜೊತೆಗೆ ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗುವಂತ ನಾವು ಲಕ್ಷ್ಯ ವಹಿಸಬೇಕು. ಇಲ್ಲಿ ತನಕ ನಮ್ಮ ರೈತ ಬಾಂಧವರ ಜೊತೆಗೆ ತಾವು ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ತಮಗೂ ಹಾಗೂ ಎಲ್ಲ ರೈತ ಬಾಂಧವರು ಕೂಡ ಧನ್ಯವಾದಗಳು. ಇದುವರೆಗೆ ಜಲಶಾಸ್ತ್ರ ಕುರಿತು ವಾಲ್ಮಿ ಸಂಸ್ಥೆಯ ಸಹಾಯಕ ಇಂಜಿನಿಯರ್ ಆಗಿರುವ ಮಹಾದೇವಗೌಡ ಹುತ್ತನಗೌಡ ಅವರೊಂದಿಗೆ ಸಂದರ್ಶನದ ಎರಡನೇ ಭಾಗವನ್ನು ಕೇಳಿದಿರಿ. ವಾಲ್ಮಿ ಒಲುಮೆ ನೆಲಜಲ ಗೆಲುಮೆ, ವಾಲ್ಮಿ ಒಲುಮೆ ನೆಲಜಲ ಗೆಲುಮೆ, ನೀರನುಳಿಸುವ ನಿಟ್ಟಿನಲ್ಲಿದೆ ವಾಲ್ಮೀಯ ಒಲುಮೆ. ಜಲ ನೆಲ ಸಂರಕ್ಷಣೆಯ ಕಾಳಜಿ ಹೊಂದಿರುವ ವಿಶೇಷ ಸರಣಿ ಪ್ರಸಾರವಾಯಿತು. ಜಲವೇ ಜೀವನ ಸಾಕ್ಷಾತ್ಕಾರ, ನೆಲವೇ ಜೀವನ ಸಾಧಾರ. ಜಲವೇ ಜೀವನ ಸಾಕ್ಷಾತ್ಕಾರ, ನೆಲವೇ ಜೀವನ ಸಾಧಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆ, ವಾಟರ್ ಅಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ವಾಲ್ಮಿ, ಬೆಳಗಾವಿ ರಸ್ತೆ, ಧಾರವಾಡ. ಮೊಬೈಲ್ 9448386889. ಧಾರವಾಡ ನಗರದ ಹೊರವಲಯದಲ್ಲಿ ಬೆಳಗಾವಿಗೆ ಹೋಗುವ ಹೆದ್ದಾರಿಯಲ್ಲಿದೆ ವಾಲ್ಮಿ ಕ್ಯಾಂಪಸ್. ಮಣ್ಣು ಮತ್ತು ನೀರು ಸಂರಕ್ಷಣೆಯಲ್ಲಿ ರೈತರಿಗೆ, ಎಂಜಿನಿಯರ್ಗಳಿಗೆ, ಸಂಪನ್ಮೂಲ ವ್ಯಕ್ತಿಗಳಿಗೆ ತರಬೇತಿ ನೀಡುವ ಮುಂಚೂಣಿ ಸಂಸ್ಥೆ ವಾಲ್ಮಿ. ವಿಶಾಲವಾದ ಉಪನ್ಯಾಸ ಕೊಠಡಿಗಳು, ಆಧುನಿಕ ತರಬೇತಿ ಉಪಕರಣಗಳು, ಪ್ರಯೋಗಾಲಯ, ಪ್ರಾತ್ಯಕ್ಷಿಕೆಗಳು, ಹಾಸ್ಟೆಲ್ ಸೌಲಭ್ಯಗಳೊಂದಿಗೆ ತಡೆರಹಿತ ಪರಿಪೂರ್ಣ ತರಬೇತಿಯ ವಾತಾವರಣ. ವಾಲ್ಮಿಯೊಂದಿಗೆ ಸಹಕರಿಸಿ ಮಣ್ಣು ನೀರಿನ ಆರೋಗ್ಯಕ್ಕಾಗಿ ಕೂಡಿ ಕೆಲಸ ಮಾಡೋಣ. ನೆರವು ರೇವಣಸಿದ್ಧ ಚಾಂದಕವಠೆ, ಕಿರಣ್ ಕುಮಾರ್ ಶೇಖದಾರ್ ಹಾಗೂ ಸಿದ್ರಾಯ್ ಸಾಳುಂಕೆ, ನಿರ್ಮಾಣ ಬಿವಿ ಶ್ರೀಧರ್ ಹಾಗೂ ಸೋಮಶೇಖರ್ ಎಸ್ ರುಳಿ. ನೀರನುಳಿಸುವ ನಿಟ್ಟಿನಲ್ಲಿ ವಾಲ್ಮೀಯ ಒಲುಮೆ, ನೆಲದ ನೆಮ್ಮದಿ ಗಳಿಸುವಲ್ಲಿದೆ ವಾಲ್ಮೀಯ ಹಿರಿಮೆ. ನೀರನುಳಿಸುವ ನಿಟ್ಟಿನಲ್ಲಿ ಈಗ ಕೇಳಿ ಕೆಲವು ಜಾನಪದ ಗೀತೆಗಳು. ಭಜನಾ ಪದ. ಸುಮ್ಮನೆ ನಂಬೋನಿ ಗುರುಪಾದವಾ, ಸುಮ್ಮನೆ ನಂಬೋನಿ ಗುರುಪಾದವಾ, ಸುಮ್ಮನೆ ಗುರುಪಾದವಾ. ಹೆಮ್ಮೆ ಎಂ ಫಲವಿಲ್ಲ, ಹೆಮ್ಮೆ ಎಂ ಫಲವಿಲ್ಲ, ಬಿಡು ಮಿಥ್ಯವಾದ ಹೆಮ್ಮೆ ಎಂ ಫಲವಿಲ್ಲ, ಬಿಡು ಮಿಥ್ಯವಾದ. ಸುಮ್ಮನೆ ನಂಬೋನಿ ಗುರುಪಾದವಾ, ಸುಮ್ಮನೆ ನಂಬೋನಿ ಗುರುಪಾದವಾ, ಸುಮ್ಮನೆ ನಂಬೋನಿ ಗುರುಪಾದವಾ. ಹಲವು ಶಾಸ್ತ್ರ ಪುರಾಣಗಳ ನೀನು ಛಲದಿ ವಾದವ ಮಾಡಿ ಸುಖ ಕಾಣದೋದಿ, ಹಲವು ಶಾಸ್ತ್ರ ಪುರಾಣಗಳ ನೀನೋದಿ ಛಲದಿ ವಾದವ ಮಾಡಿ ಸುಖ ಕಾಣದೋದಿ. ಓದೋದಿ ಬಾಯಾರಿ ದಣದಿದಲ್ಲೋ ಖಾಲಿ, ಓದೋದಿ ಬಾಯಾರಿ ಕಣದಿದೆಲ್ಲೋ ಖಾಲಿ. ಮೋದವು ಸಿಗಲಿಲ್ಲ ಛೀ ಹುಚ್ಚ ಪ್ಯಾಲಿ, ಮೋದವು ಸಿಗಲಿಲ್ಲ ಛೀ ಹುಚ್ಚ ಪ್ಯಾಲಿ. ಗುರುವಿನ ಮಹಿಮೆಯನ್ನು ಮರೆತು ನಾನೇ ಗುರುಯಂತಿ, ಗುರುವಿನ ಮಹಿಮೆಯನ್ನು ಮರೆತು ನಾನೇ ಗುರುಯಂತಿ. ನಾಳೆಯ ಮೇಥೇವ ನೀನೇ ತಿಂತಿ, ನಾಳೆ ಅಮೇಥೇವ ನೀನೇ ನನಿ ಅರಿಯದೆ ಬಹುಶಾಸ್ತ್ರವ್ಯಾಕೆ, ಅರಿಯದೆ ನಿನ್ನನಿ ಬಹುಶಾಸ್ತ್ರವ್ಯಾಕೆ, ಗುರುಪಾದ ನಂಬದ ಮನುಜ ನಿಜಾಕೆ. ಎಲ್ಲರಂ ವಾದದಿ ಜಯಿಸಿ ಎಲ್ಲರಂ ವಾದದಿ ಜಯಿಸಿದಿ ಎಲ್ಲ, ಬಲ್ಲಿದ ಅಹಂಕಾರ ನನು ಗೆಲ್ಲಲಿಲ್ಲ, ಬಲ್ಲಿದ ಅಹಂಕಾರ ನನು ಜಯಿಸಲಿಲ್ಲ. ಬ್ರಹ್ಮವೇತರ ಮನವ ನೋಯಿಸಿದಿ ಎಲ್ಲ, ಬ್ರಹ್ಮವೇತರ ಮನವ ನೋಯಿಸಿದೆಯಲ್ಲ. ಬ್ರಹ್ಮ ರಾಕ್ಷಸನಾಗಿ, ಬ್ರಹ್ಮ ರಾಕ್ಷಸನಾಗಿ ಅಲ್ಲ ಫಲವಿಲ್ಲ ಎಂ ಫಲವಿಲ್ಲ ಬಿಡು ನಿತ್ಯವಾದ ಮುಕ್ತಿ ಮೂಲಂ ಗುರು ಕೃಪೆಯಂಬುದರಿತು ಮುಕ್ತಿ ಮೂಲಂ ಗುರು ಕೃಪೆಯಂಬುದರಿತು ಮುಕ್ತಿ ಪಡಿ ಗುರು ಸಿದ್ಧ ನಡಿಗಳ ಬಿಡಿದು ಮುಕ್ತಿ ಪಡಿ ಗುರು ಸಿದ್ಧ ನಡಿಗಳ ಬಿಡಿದು